ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272228661. ಪ್ರಸ್ತುತಪಡಿಸುತ್ತಾರೆ ವಿಜಯಂಗಡಿ. ಬನ್ನಿ ಕೃಷಿ ಸಿರಿ ನೇರ ಸಂವಾದದ ಕಾರ್ಯಕ್ರಮ. ರೈತ ಬಂಧುವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಅನುಭವಿ ರೈತರೊಂದಿಗೆ ಸಂವಾದವೂ ಇದೆ. ರೈತರು ಈ ಕಾರ್ಯಕ್ರಮದಲ್ಲಿ ಸಂಪರ್ಕ ಮಾಡಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕೇಳಿದ್ರೆ ಆಗಸ್ಟ್ ತಿಂಗಳಲ್ಲಿ ತುಂಬ ಕಡೆ ಹೇರಳವಾಗಿ ಮಳೆ ಬರ್ತಾ ಇತ್ತು. ಇಡೀ ರಾಜ್ಯದಲ್ಲಿ ಈ ವರ್ಷ 48% ಮಳೆ ಕೊರತೆಯಾಗಿದೆ. ಆದರೂ ಮಲೆನಾಡಿಗೆ ಈ ಮಳೆ ಕೊರತೆ ಇದೆಯಲ್ಲ, ಇದು ಬಹಳ ಅನುಕೂಲ ಅಂತ ಅಂದ್ಕೊಂಡು ಹೇಳೋದಿದೆ. ಅತಿಯಾದ ಮಳೆಯಿಂದ ಮಲೆನಾಡಿನ ಪ್ರದೇಶ ನಲುಗು ಹೋಗ್ಬಿಡುತ್ತೆ ಅಲ್ವಾ ಶ್ರೋತೃಗಳೇ? ಒಂದು ರೀತಿಯಲ್ಲಿ ಮಳೆ ಕಡಿಮೆ ಇದ್ರೇ ಈ ಮುಂಗಾರಿ ದಿನಗಳಲ್ಲಿ ಎಷ್ಟೋ ಬೆಳೆಗಳಿಗೆ ಅನುಕೂಲ, ಹಾಗೆ ಕೊಳೆ ರೋಗನೂ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡು ಅನುಭವಿಗಳು ಮಾತಾಡೋದಿದೆ. ರೈತ ಬಾಂಧವರೇ, ಕೃಷಿ ಸಿರಿ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ರೈತರು ಸಂಪರ್ಕ ಮಾಡಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಅನುಭವಿ ರೈತರು ಭಾಗವಹಿಸಿ ತಮ್ಮ ವಿಚಾರಗಳನ್ನು ಸೂಕ್ಷ್ಮವಾಗಿ ಹಂಚಿಕೊಳ್ಬೋದು. 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 22 86 61 ಕೇಳಿದ್ರೆ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಬಿತ್ತರವಾಗ್ತವೆ, ಹಾಗೆ ರೈತರೊಡನೆ ನೇರ ಸಂವಾದ. ರೈತ ಬಂಧುವರೇ, ಮಲೆನಾಡು ಮತ್ತು ಅರೆಮಲೆನಾಡು ಬಯಲುಸೀಮೆಯಲ್ಲಿ ಎಷ್ಟೋ ಜನ ಸಮಸ್ಯೆಗಳನ್ನು ಹೇಳ್ತಾ ಇರ್ತೀರಲ್ವ? ಸಮಸ್ಯೆಗಳು ಇದ್ದಿದೆ ಎಲ್ಲ ಕಡೆಗೂ, ಆದರೆ ಸಮಸ್ಯೆಗಳಲ್ಲೇ ನಾವು ನಮ್ಮ ವಿಚಾರದಲ್ಲಿ ನಮ್ಮ ಕೆಲಸಗಳಲ್ಲಿ ಹೇಗೆ ಸಂದರ್ಭಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕನ್ನೋದನ್ನು ತಿಳ್ಕೊಂಡ್ರೆ ತುಂಬ ಉತ್ತಮ. ಎಲ್ಲಿಲ್ಲ ಸಮಸ್ಯೆ ಅಲ್ವಾ ರೈತ ಬಂಧುವರೇ? ಸಮಸ್ಯೆಗಳಲ್ಲೇ ನಾವು ಸಾಧನೆಯನ್ನು ಮಾಡ್ತೀವಲ್ಲ, ಅದೇ ಶ್ರೇಷ್ಠವಾದದ್ದು. ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗಿ. 22 86 61 22 86 61 ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಇಲ್ಲ, ಕೇಳ್ತಾ ಇಲ್ಲ. ಇಲ್ಲ, ಕೇಳ್ತಾ ಇಲ್ಲ. ಕರೆ ಮಾಡಿ ಮಾತಾಡಿ ಶತ್ರುಗಳೇ, ಮಾರ್ಗದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಪ್ರಯತ್ನ ಮಾಡಿ. ಕೇಳಿದ್ರೆ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 22 86 61 ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ಅನುಭವಿ ರೈತರು, ರೈತ ಮಹಿಳೆಯರು ತಮ್ಮ ವಿಚಾರಗಳನ್ನು ಸೂಕ್ಷ್ಮವಾಗಿ. ನಮಸ್ಕಾರ, ಮಾತಾಡಿ, ಹೇಳಿ, ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇಲ್ಲ. ಇಲ್ಲ, ವ್ಯತ್ಯಾಸ ಇದೆ. ಪ್ರಯತ್ನ ಮಾಡಿ ಮತ್ತೊಮ್ಮೆ. ಕೇಳಿದ್ರೆ ದೂರವಾಣಿ ಮಾರ್ಗದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಪ್ರಯತ್ನ ಮಾಡಿ 22 86 61. ನಾಳಿನ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹೈನುಗಾರಿಕೆ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು ಮಾತನಾಡುತ್ತಿದ್ದಾರೆ. ಶ್ರೋತೃಗಳೇ ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿದ್ರಲ್ಲ ಕರೆ ಮಾಡುವಾಗ. ಶತ್ರುಗಳೇ, ನಿಮ್ಮ ರೇಡಿಯೋ ಸೌಂಡ್ ಕಡಿಮೆ ಮಾಡಿಕೊಳ್ಳಿ, ದೂರ ಬನ್ನಿ. ರೇಡಿಯೋದಿಂದ ದೂರ ಬಂದರೆ ಪ್ರತಿಧ್ವನಿಸೋದಿಲ್ಲ ಮಾತುಗಳು, ನಾವು ನೀವು ಮಾತನಾಡ್ಬೋದು. ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಅನುಭವಿ ರೈತ ಮಹಿಳೆಯರು ಮತ್ತು ರೈತರ ಸಂಪರ್ಕ ಮಾಡಿ ಮಾತನಾಡ್ಬೋದು. ಶತ್ರುಗಳೇ ನಮಸ್ಕಾರ, ಯಾರು ತಾವು? ನಮಸ್ಕಾರ, ತಮ್ಮ ಹೆಸರು? ಗಣೇಶ. ಗಣೇಶ್ ಅವರು ಎಲ್ಲಿಂದ? ಬೆರಾಜಿಯಿಂದ. ಗಣೇಶ್ ಅವರೇ, ಮಳೆ ಹೇಗಿದೆ ಆ ಕಡೆಗೆಲ್ಲ? ಮಳೆ ಸ್ವಲ್ಪ ಕಡಿಮೆ ಇದೆ ಸರ್, 2-3 ದಿವಸ ಮಧ್ಯಾಹ್ನ ನಂತರ ಸ್ವಲ್ಪ ಸ್ವಲ್ಪ ಮಳೆ. ಹಾ ಹಾ, ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದಲ್ವಾ? ಕೊಟ್ಟಿದೆ ಸರ್. ಹೌದು, ಇನ್ನು ಬರೋ ದಿನಗಳಲ್ಲಿ ಹೇಗೆ ಬರ್ಬೋದಂತ ಅನಿಸುತ್ತೆ ಮಳೆ ಹೇಳಲಿಕ್ಕೆ ಆಗುದಿಲ್ಲ ಸರ್. ಹಾ ಹಾ, ಅಲ್ಲ, ನಿಮ್ದಾದ ಅನುಭವ ಮತ್ತೆ ಮುಂದಾಲೋಚನೆ ಇರುತ್ತಲ್ವಾ? ಹೌದು. ಹಾ ಹಾ, ಈಗ ಕೆಲವೊಂದ್ಸಾರಿ ಹೇಳ್ತಾರೆ, ಒಂದು ವಾರ 10 ದಿನ ಅಥವಾ ಒಂದು 5-6 ದಿನ ಮಳೆ ಬರಲಿಲ್ಲ ಅಂದ್ರೆ ಮುಂದೆ ಬಂದೇ ಬರುತ್ತೆ ಅನ್ನೋ ತರ ಹೇಳೋದಿದೆ, ಅಥವಾ ಚೆನ್ನಾಗಿ ಹಿಡ್ಕೊಂಬಿಟ್ರೆ ಇನ್ನು ಬಿಡುಕೊಡುತ್ತೆ ಮುಂದೆ ಅನ್ನೋ ತರ ಹೇಳೋದಿದೆ. ಮೋಡಗಳ ಚಲನವಲನ ಬೇರೆ ಬೇರೆ ಸಂಗತಿಗಳನ್ನ ಮುಂದಿಟ್ಕೊಂಡು ಮುಂದಿನ ಮಳೆಯನ್ನು ನಿರ್ಧಾರ ಮಾಡೋದಿದೆ ಅಥವಾ ಹೀಗೆ? ಹೌದಾ, ಬರೋ ದಿನಗಳಲ್ಲಿ ಕಮ್ಮಿ ಆಗ್ಬೋದು ಇನ್ನು ಅಂತ ಹೇಳ್ತೀರಾ? ಹೇಗೆ ಹೇಳ್ತೀರಿ, ಯಾವ ಆಧಾರದ ಮೇಲೆ ಹೇಳ್ತೀರಿ, ಅಥವಾ ಯಾವ ಅನುಭವದ ಮೇಲೆ? ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಹಾ ಹಾ, ಹೌದಾ? ಕಳೆದ ತಿಂಗಳು ಒಳ್ಳೆ ಮಳೆ ಬರ್ತದೆ ಈ ತಿಂಗಳಲ್ಲಿ. ಹಾ ಹಾ, ಕಡಿಮೆ ಆದ್ರೆ ಅನುಕೂಲ ಅಂತ ಹೇಳ್ತೀರಾ, ಅಥವಾ ಹೆಚ್ಚಿಗೆ ಬಂದ್ರು ತೊಂದ್ರೆ ಇಲ್ಲ ಅಂತ ಹೇಳ್ತೀರಾ? ಕಡಿಮೆ ಆದ್ರೆ ತೋಟಕ್ಕೆಲ್ಲ ಒಳ್ಳೇದು ಸರ್. ಹಾ ಹಾ, ಯಾವ ತೋಟಕ್ಕೆ? ಅಡಿಕೆ ತೋಟಕ್ಕೆ. ಅಡಿಕೆ ತೋಟಕ್ಕೆ ಕೊಳೆ ರೋಗ ಅಷ್ಟು ಕಾಣಿಸೋದಿಲ್ಲ. ಕಾಣಿಸೋದಿಲ್ಲ ಅಲ್ವಾ? ಗೇರು ಬೆಳಿತೀರಿ ನೀವು ಅಲ್ವಾ? ಗೇರು ಇಲ್ಲ ಸರ್. ಹಾ, ರಬ್ಬರ್ ಬೆಳಿತೀರಿ? ರಬ್ಬರ್. ಹೌದು, ಗೇರು ಸ್ವಲ್ಪ ಇಲ್ವಾ? ಗೇರು ಸ್ವಲ್ಪನೇ ಇಲ್ವಾ? ಉಂಟು, ರಬ್ಬರ್ ಮಧ್ಯೆ ಮಧ್ಯೆ ಒಂದು ಮುಗಿದ. ಹಾ ಹಾ, ಎರಡು ಗಂಟೆ. ಓಕೆ, ಒಂದು ತಮಗೆ ಪ್ರಶ್ನೆ, ಗೇರು ಹಣ್ಣಿನ ಬೀಜವನ್ನ ಸುಡದಲ್ಲನೆ? ಸುಡದೆ ಸಿಪ್ಪೆ ಬಿಡಿಸ್ತಲ್ಲನೆ? ಹೇಗೆ ತಿನ್ಬಹುದು ಗೇರು ಬೀಜವನ್ನ? ಹೌದಾ? ನೀವಾಗಿ ಸಿಪ್ಪೆ ಬಿಡಿಸೋ ಹಾಗೆ ಅಗತ್ಯಿಲ್ಲ, ಹಾಗೆ ಸುಡೋ ಅಗತ್ಯಿಲ್ಲ, ಆದ್ರೂ ತಿನ್ಲಿಕ್ಕೆ ಅವಕಾಶ ಆಗತ್ತೆ. ಹೇಗೆ ಹೊಡೆದು ತಿನ್ಬಹುದು? ಹೊಡಿಲಿ, ಹೊಡೆಯಂಗಿಲ್ಲ, ಸೀಳ್ ಮಾಡಂಗಿಲ್ಲ, ಆಗ್ಲಿಕ್ಕಿಲ್ವಾ? ಬಹಳ ಖಚಿತವಾಗಿ ಹೇಳ್ತೀರಾ? ಹೌದಾ? ನೋಡೋಣ ಮುಂದೆ. ಅವರು ಯಾರು? ಹೌದಾ, ನೋಡೋಣ ಮುಂದೆ ಅವರು ಯಾರು ಕರೆ ಮಾಡ್ತಾರೆ, ಮಾತಾಡ್ತಾ ಉತ್ತರ ತಿಳಿಸಿ ಕೇಳ್ತಾ ಇರ್ರಿ. ಹಾ, ಇಲ್ಲ, ನುಂಗಂಗಿಲ್ಲ. ಏ, ಅದನ್ನ ಯಾರು ನುಂಗ್ಲಿಕ್ಕೆ ಇಷ್ಟಪಡ್ತಾರೆ? ನುಂಗ್ಲಿಕ್ಕೆ ಯಾರು ಇಷ್ಟಪಡಲ್ಲ ಅಲ್ವಾ? ಹೌದು, ಕೆಲವೊಂದ್ಸರಿ ನೀವೇನಾದ್ರೂ ಗಮನಿಸಿದ್ರ ನುಂಗಿರೋದು ಸಂದರ್ಭನ ಅಲ್ವಾ? ಹೌದು ಹೌದು, ಆದ್ರೆ ನುಂಗೋ ವಿಚಾರ ಅಲ್ಲ ಇಲ್ಲಿ. ಸೀಳಂಗಿಲ್ಲ, ಹೊಡೆಯಂಗಿಲ್ಲ, ಸುಡಂಗಿಲ್ಲ, ಆದ್ರೂ ತಿನ್ಲಿಕ್ಕೆ ಅವಕಾಶ ಇದೆ ಹೇಗೆ ಅಂತ ಹೇಳ್ಬೋದಾ ಅಂತ ಅನ್ಕೊಂಡು. ಹೌದಲ್ವಾ, ನೋಡೋಣ, ಗೊತ್ತಾಗ್ತಲ್ಲ ನಿಮ್ಗೆ. ಮುಂದೆ ಅವರು ಕರೆ ಮಾಡ್ಲಿ, ಉತ್ತರ ಸಿಗುತ್ತೆ ನಿಮ್ಗೆ. ಧನ್ಯವಾದ. ನಮಸ್ಕಾರ ಗಣೇಶನ. ಕೇಳಿದ್ರೆ ಪ್ರಶ್ನೆ ನಿಮಗೆ ಇದೆ ನೋಡಿ, ಕುತೂಹಲಕಾರಿಯಾದ ಪ್ರಶ್ನೆ, ಉತ್ತರ ಸಿಗುತ್ತಂತ ಅನಿಸುತ್ತೆ, ಆದರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಗೇರು ಹಣ್ಣಿನ ಬೀಜವನ್ನು ಸುಡದಲನೆ ಸಿಪ್ಪೆ ಬಿಡಿಸ್ತಲನೆ ಹೇಗೆ ತಿನ್ನಬಹುದು ಅಂತ ಅಂದ್ಕೊಂಡು ಕರೆ ವ್ಯತ್ಯಾಸ ಆಗ್ತಾ ಇದೆ. ಕರೆ ಮಾಡಿ ಶ್ರೋತೃಗಳು. 2286 2286 60. ಕೆಳಗ್ರೆ ನಾಳಿನ ಸಂಜೆ ಕಿಸಾನ್ ವಾಣಿ ಹೇಳ್ತಾ ಇದ್ವಲ್ಲ, ಕೊಡಗು ಜಿಲ್ಲೆ ಹೈನುಗಾರಿಕೆ ಹೇಗೆ ನಡೀತಾ ಇದೆ, ಏನೇನು ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದರೆ ಗುಣಿಕೊಪ್ಪದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ನಮಸ್ಕಾರ, ಮಾತಾಡಿ, ಯಾರು ತಾವು ಹೇಳಿ, ನಿಮ್ಮ ಹೆಸರು? ನಮ್ಮ ಧ್ವನಿ, ಹಾ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿಯಮ್ಮ, ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ರೇಡಿಯೋದಿಂದ ದೂರ ಇದ್ದೀರಾ? ಹಾ, ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಬರೀ ಹಲೋ ಹಲೋ ಅನ್ನೋ ಥರ ಆಗಿಬಿಡುತ್ತೆ, ಸಮಯ ಸುಮ್ಮನೆ ಹಾಳಾಗ್ಬಿಡುತ್ತೆ. ಸ್ಪಷ್ಟವಾಗಿದ್ದರೆ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿ ಶ್ರೋತೃಗಳೇ. ನೇರ ಪ್ರಸಾರದಲ್ಲಿ ಕೃಷಿ ಸರಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಹಾಗೆ ನಿಮ್ಮೊಡನೆ ಸಂವಾದ. ಹೊಸಬ್ರು ಅನುಭವಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಸೂಕ್ಷ್ಮವಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ ಜೊತೆಗೆ ವಿವರವಾಗಿ ಮಾತಾಡ್ತೀವಿ. ನಮಸ್ಕಾರ, ಮಾತಾಡಿ. ಹಲೋ, ಯಾರು ತಾವು? ಸಂತೋಷ್ ಅಂತ. ಸಂತೋಷ್ ಅವರು ಎಲ್ಲಿಂದ? ಮಂಕ್ಯ ಚಾಮರವನ. ಸಂತೋಷ್ ಅವರು ಮಂಕ್ಯ? ಹಾ. ಎಲ್ಲಿ? ಸೂರ್ಲಬ್ಬಿ. ಸೂರ್ಲಬ್ಬಿ, ಹಾ ಹಾ. ಎಲ್ಲಿ ಬರುತ್ತೆ ಹೇಳಿ, ಯಾವ ತಾಲೂಕು ಬರುತ್ತೆ? ತೋಮರಪೇಟೆ ತಾಲೂಕು. ಇದು ಗರ್ವಾಲೆ ಗ್ರಾಮ ಪಂಚಾಯತಿ ಬರುತ್ತೆ. ಹಾ ಹಾ, ಗರ್ವಾಲೆ ಗ್ರಾಮ ಪಂಚಾಯತಿ. ಮಂಕ್ಯ ಅಂತ ಹೆಸರಲ್ವಾ? ಹೌದು. ಇದೇ ರೀತಿಯಲ್ಲಿ ನಿಮ್ಮ ಊರಿನ ಹತ್ರ ಇನ್ನೊಂದು ಶಾಂತಳ್ಳಿ ಬರುತ್ತೆ. ಹೌದಲ್ಲ, ಶಾಂತಳ್ಳಿ. ಶಾಂತಳ್ಳಿ ಹತ್ರ ಕೂತಿ ಗ್ರಾಮ ಇದೆಯಲ್ವಾ? ಹೌದು. ಅದನ್ನ ಕೆಲವೊಬ್ರು ಕೋತಿ ಅಂತ ಕರೆದು ಬಿಡ್ತಾರೆ. ಆದ್ರೆ ಕೋತಿ ಅನ್ಕೊಂಡು ಕೆಲವೊಬ್ರು ಕರೆಯೋದಿದೆ, ಅದು ಕೋತಿ ಅಲ್ಲ, ಕೂತಿ ಅಲ್ವಾ? ಕೂತಿ, ಕೂತಿ ಗ್ರಾಮ ಅಲ್ವಾ? ಹೌದೌದು. ಸಂತೋಷ್ ಅವ್ರು ಏನ್ ಮಾಡ್ತೀರಿ ತಾವು? ನಮ್ಮ ವಾಯ್ಸ್ ಕೇಳಿಸ್ತಾ ಇಲ್ವಾ? ಇಲ್ಲ, ಇವಾಗ ಅದ ನಾನು ರೇಡಿಯೋದಿಂದ ತುಂಬಾ ದೂರ ಇದ್ದೀನಿ, ಬಟ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಹೌದಾ, ಕೇಳಿಸ್ತಾ ಇಲ್ವಾ? ಹಾ, ಇವಾಗ ಕೇಳಿಸ್ತಿದೆ ಹೇಳಿ. ಹೌದಾ, ಅಲ್ಲೇ ನಿಮ್ದೇ ವ್ಯತ್ಯಾಸ ಇದೆ. ನಾವು ಈ ಒಂದೇ ಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ನೆಟ್ವರ್ಕ್ ಮತ್ತೆ ಬೇರೆ ಬೇರೆ ಸಮಸ್ಯೆ ಇದ್ರೆ ನಾವು ನೀವು ಮಾತಾಡಕ್ ಆಗಲ್ಲ. ಸಂತೋಷ್ ಅವರು ತಾವು ಕೃಷಿಕರಲ್ವಾ? ಸಮಸ್ಯೆ ತುಂಬಾ. ಹಾ, ಅದೇ ಆಗುತ್ತೆ ಆಗುತ್ತೆ. ತಾವು ಕೃಷಿಕರಲ್ವಾ? ಹೌದು ಸರ್. ಹಾ, ಎಷ್ಟು ಜಮೀನ್ ಇದೆ, ಏನೇನ್ ಬೆಳಿತೀರಿ ಸಂತೋಷ? ನಮ್ಮಲ್ಲಿ ಏಲಕ್ಕಿ ಬೆಳಿತೀವಿ, ಕಾಫಿ ಬೆಳಿತೀವಿ, ಪೈನಾಪಲ್, ಆಮೇಲೆ ಆರೆಂಜ್. ಪೈನಾಪಲ್ ಎಷ್ಟು ಹಾಕಿದಿರಿ? ಪೈನಾಪಲ್ ಇವಾಗ ಸರ್ ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ವಿ, ಬೆಂಗಳೂರಿಂದ ಬಂದು ಇವಾಗ ಕೋವಿಡ್ ಇತ್ತಲ್ಲ, ಹಾಗಾಗಿ ಬಂದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದಿವಿ. ಈ ವರ್ಷ ಒಂದು 20-50 ಬಂತು. ಓಹೋ, ಇನ್ನು ಬರೋ ವರ್ಷ ಸ್ವಲ್ಪ ಜಾಸ್ತಿ ಬರ್ಬಹುದು. ಹೌದೌದು. ಅದೇ 18 ಸ್ವಲ್ಪ ಎಲ್ಲ ಭೂ ಕುಸಿತ ಆಗಿ ಜಮೀನೆಲ್ಲ ಹಾಳಾಯ್ತು. ಒಟ್ಟು ಎಷ್ಟು ಎಕರೆ ಇದೆ ತಮ್ದು ಜಮೀನು? ಜಮೀನು ನಮಗೆ ಅಂದ್ರೆ ಗದ್ದೆ ಮಾಡೋದು ಒಂದು 20-58 ಇದೆ ಸರ್. ಇನ್ನು ಬೇರೆ ತೋಟ ಸ್ವಲ್ಪ ಇದೆ. ಓಹೋ, ಗದ್ದೆನೂ ಬೆಳೆ ಮಾಡ್ಕೊಂತೀರಿ ಮತ್ತೆ ತೋಟನೂ ಇದೆ ಅಲ್ವಾ? ಏನ್ ಓದಿರುತ್ತಾವು? ನಾ ಸೆಕೆಂಡ್ ಪಿಯು ಸರ್. ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ರಿ? ನಾವು ಗನ್ ಮೇನೆ ಕೆಲಸ ಮಾಡ್ತಾ ಇದ್ವಿ ಸರ್, ಸೆಕ್ಯೂರಿಟಿ ಇದ್ರಲ್ಲಿ, ಸಿಟಿಗೆ ಬ್ಯಾಂಕ್ ಅಲ್ಲಿ. ಓಹೋ, ಬಿಟ್ಟು ಬಂದ್ಬಿಟ್ರ? ಹಾ, ಬಿಟ್ಟು ಬಂದಿ. ಮತ್ತೆ ಹೋಗೋದಿದ್ಯಾ? ಹೋಗೋದಿಲ್ಲ ಸರ್, ತಂದೆ ತಾಯಿಗೆ ಇಬ್ರಾಳಿ ಕೋವಿಡ್ ಎಲ್ಲ ಪಾಸಿಟಿವ್ ಆಗಿ ಸ್ವಲ್ಪ ಕಷ್ಟ ಆಯ್ತು, ಆದ್ರಿಂದ ಅವರು ಇಬ್ರಾಳ ಇದಾರೆ, ಎಲ್ಲಿ ಹೋಗೋದಿಲ್ಲ. ನೀವ್ ಒಬ್ಬರೇ ಮಗನ? ನೀವ್ ಒಬ್ಬರೇ ಮಗ ಅಲ್ವಾ? ಹೌದು ಹೌದು ಹೌದು. ತೋಟ ಎಷ್ಟಿದೆ ಒಟ್ಟು? ಇವಾಗ ಮಾಡ್ತಾ ಇರೋ ಸರ್, ಈ ವರ್ಷ ಒಂದು 1000 ಗಿಡ ಏಲಕ್ಕಿ ಮಾಡ್ಬೇಕು ಅಂತ ಹಾಕ್ತಿದ್ದೆ. ಕಾಡೆಲ್ಲ ರೆಡಿ ಮಾಡಿದೀವಿ. ಕಾಫಿ ಗಿಡ ಇವಾಗ ಮನೆ ಪಕ್ಕದಲ್ಲಿ ಒಂದ್ ಸ್ವಲ್ಪ ಮಾಡಿದೀವಿ. ಒಳ್ಳೇದು. ಸಂತೋಷ್, ಎಷ್ಟು ವಯಸ್ಸು ತಮ್ದು? ನನಗೆ 37 ಸರ್. 37, ಇನ್ನು 10-15 ವರ್ಷ ಸಖತ್ತ ದುಡಿಬಹುದಲ್ವಾ? ಹೌದೌದು. ಕೆಲವೊಂದ್ಸಾರಿ ಅನಿಸುತ್ತೆ ನಾವು ಸೆಕ್ಯೂರಿಟಿ ಆಗಿ ಅಲ್ಲಿ ಎಷ್ಟು ಸಮಯದವರೆಗೆ ನಿಂತ್ಕೊಳ್ತೀವಿ, ಕಾಲ ಕಳಿತೀವಿ, ಆ ಸಮಯವನ್ನ ನಮ್ಮ ಜಮೀನಲ್ಲಿ ವ್ಯಯ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಅಂತ ಅಲ್ವಾ? ಹೌದೌದು. ಇವಾಗ ಅದೇ ಒಳ್ಳೇದಾಗ್ಲಿ. ನೀವು ಕೃಷಿಗೆ ಬಂದಿದ್ದು ನಿಮ್ಮ ಹೆಸರಿನ ಹೆಸರಿನ ಪದದಷ್ಟೇ ನಮಗೆ ಸಂತೋಷ ಆಗಿದೆ. ಸಂತೋಷವೇ. ಶುಭವಾಗಲಿ, ಚೆನ್ನಾಗಿ ಕೆಲಸ ಮಾಡಿ. ಪ್ರಶ್ನೆ ನಾವು ಕೇಳ್ತಾ ಇದ್ವಿ ಸಂತೋಷಣ. ಅದೇ ಗೊತ್ತಾಯ್ತು ಸರ್, ಗೇರು ಬೀಜ ಅದು ಬೆಳೆದು ಅಭ್ಯಾಸನಿಲ್ಲ, ಬಟ್ ತಿಂದ ಅಭ್ಯಾಸ ಇದೆ. ನೋಡಿ, ಏನಾದ್ರೂ ಊಹೆ ಮಾಡಿದ್ರ ಉತ್ತರ ಸಿಗ್ಬೋದಾ? ನನಗೆ ಊಹೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್. ಅದು ಆಕ್ಚುಲಿ ಕಚ್ಚಿದ್ರೆ ಅದ್ರ ಸೊನೆ ಬರುತ್ತೆ, ಬಾಯಲ್ಲಿ ಬೆಂದೋಗುತ್ತೆ. ಇಲ್ಲ, ಬಾಯಿಂದ ಕಚ್ಚಿ ತಿನ್ನಕ್ ಆಗಲ್ಲ, ಸುಡದಲ್ಲೇ ತಿನ್ಬಹುದು, ಸಿಪ್ಪೆ ಬಿಡಿಸ್ತಾರೇನೆ ತಿನ್ಬೋದು ಸರ್. ಹಣ್ಣಿಂದಲ್ಲ, ನಾವು ಬೀಜದ ಕೇಳ್ತಾರೆ. ಅದು ಬೀಜನ್ನು ನಾವು ಆತರ ಸುಡದನ್ನೇ ಅಂತ ನನಗೆ ಏನಿಲ್ಲ. ಆಕ್ಚುಲಿ ನಾನು ಚಿಕ್ಕದ್ರಲ್ಲಿ ಅದತರ ಕಚ್ಚಿ ಟ್ರೈ ಮಾಡಿದ್ದೆ, ತುಟಿ ಎಲ್ಲ ಸುಟ್ಟೋಗಿತ್ತು. ಕೆಲವು ಜನಗಳಿಗೆ ಇದು ಗೊತ್ತಿದೆ, ಮೊಳಕೆ ಬರಿಸಿ ಸೇವನೆ ಮಾಡಬಹುದು. ಮೊಳಕೆ ಬರಿಸಿ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಮೊಳಕೆ ನೋಡಿ, ಮೊಳಕೆ ಬರಿಸಿದಾಗ ಆ ಮೇಲಿರೋ ಸಿಪ್ಪೆ ಆ ಕಡೆಗೆ ಹೋಗುತ್ತೆ. ಹೊಡೆಯೋದ್ ಬೇಕಾಗಿಲ್ಲ, ಸುಡೋದ್ ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಮೊಳಕೆ ಆ ಬೀಜದ ಮೊಳಕೆ ಇರುತ್ತಲ್ಲ, ತುಂಬಾ ರುಚಿ ಇರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳೋದಿದೆ. ಹೌದು, ಹೀಗೆ ನಾವು ಪ್ರಯೋಗ ಮಾಡ್ತಾ ಇದ್ರೆ ಏನೆಲ್ಲ ಸಿಗುತ್ತೆ. ಮೊಳಕೆ ಕಾಳನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹಾಗೆ ಮೊಳಕೆ ಗೇರು ಹಣ್ಣಿನ ಬೀಜನು ಅಷ್ಟೇ ರುಚಿ ಸತ್ವಯುತವಾದದ್ದು ಅಂತ ಅನ್ಕೊಂಡು ಉಲ್ಲೇಖ ಮಾಡಲಾಗಿದೆ. ಒಳ್ಳೇದು ಸಂತೋಷಣ, ಶುಭವಾಗ್ಲಿ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನಾವು ಎಷ್ಟು ಕಲಿತ್ರು ಸಾಲದೆ, ಎಷ್ಟು ಕೆಲಸಗಳನ್ನು ಮಾಡಿದ್ರು ಇನ್ನೂ ಮಾಡೋದು ಎಷ್ಟು ಇರುತ್ತೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್, ಚಂದ್ರು. ಚಂದ್ರು, ಮಳೆ ಹೇಗಿದೆ ಚಂದ್ರು? ಸರ್ ಮಳೆ ಏನಿಲ್ಲ ಸರ್. ಮಳೆ ಇಲ್ಲ, ಬಿಸಿಲು ಬೇಕಲ್ವಾ? ಬೇಕು ಸರ್. ಯಾವ ಬೆಳೆಗಳು ಬಾಡ್ತದವೆ, ಯಾವ ಬೆಳೆಗಳಿಗೆ ಮಳೆ ಅಗತ್ಯವಾಗಿ ಬೇಕು ಅಂತ ಹೇಳ್ತಾ ಇದೀರಿ ಸರ್? ಬೆಳೆಗಳು ಅಂದ್ರೆ ಹೊಲದ ಬೆಳೆಗಳು ಬೇಕು ಸರ್. ಈ ಪಂಪ್ ಸೆಟ್ ಇರೋಕೇನ್ ಬೇಡ, ಈ ಬಿತ್ತನೆ ಕಡ್ಡಿ ಧಾನ್ಯ ಮೇವುಗಳೆಲ್ಲ ಚೆಲ್ಲಿರ್ತೀವಿ. ಹೌದಲ್ವಾ? ತಮ್ದು ಊರು ಹೇಳಿ, ನಮ್ಮ ಕೇಳುಗರು ಆಲಿಸ್ಕೊಳ್ಳಿ, ನಿಮ್ಮ ಪರಿಚಯ ಮಾಡಿ. ಮಂಡ್ಯ ತಾಲೂಕು ದುಡ್ಡ ಹುಬ್ಳಿ ಹುಲಿಕೆರೆ ಕೊಪ್ಪಳು ಗ್ರಾಮ ಸರ್. ಅಲ್ವಾ? ಮಳೆ ಎಲ್ಲರಿಗೂ ಬೇಕಾಗಿದೆ ಆ ಕಡೆಗೆಲ್ಲ ಅಲ್ವಾ? ಹೌದು ಸರ್. ಹೌದು, ಕರ್ನಾಟಕದ ಉತ್ತರ ಭಾಗಗಳಲ್ಲಿ ನಿನ್ನೇನು ಒಳ್ಳೆ ಮಳೆ ಆಗಿದೆ ಕೆಲವೊಂದ್ ಕಡೆಗೆ ಅಂತ ಕೇಳಲ್ಪಟ್ವಿ. ಹೌದು ಸರ್. ಬರುತ್ತೆ ಬರುತ್ತೆ. ನಮ್ ಕೆಲಸ ನಾವು ಮಾಡ್ತಾ ಹೋಗ್ಬೇಕಲ್ವಾ ಚಂದ್ರಣ್ಣ? ಹೌದು ಸರ್. ಕಾವೇರಿ ಇಲ್ಲ ಅಂದ್ರೆ ನಮ್ದು ಕೋಲಾರಕ್ಕಿಂತ ಬರ ಆಗ್ಬಿಡ್ತದೆ ಸರ್. ಹೌದು ಹೌದು ಹೌದು. ಅದು ಏನೇನು ಹೌದು ಬರಲಾಗಿ ಅಲ್ವಾ? ಹೌದು ಸರ್. ನಿಜ ಚಂದ್ರು, ಒಂದು ಪ್ರಶ್ನೆ ತಮ್ಗೆ ಹೇಳಿ. ಬೆಂಡೆಕಾಯಿ ನೋಡಿದಿರಿ ಅಲ್ವಾ? ತಿಂದಿದಿರಿ ಅಲ್ವಾ? ಲೋಳ್ ಇರುತ್ತಲ್ವಾ? ಹೌದು. ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ ಅಂತ ಗೊತ್ತಿದೆ ಅಲ್ವಾ? ಇಂಗ್ಲಿಷ್ ನಲ್ಲಿ ಬಹಳ ಸರಳವಾದ ಪದ ಅದು. ಬೆಂಡೆ ಅದನ್ನು ಕರೀತಾರೆ, ಆದ್ರೆ ಇನ್ನೊಂದು ಸ್ವಲ್ಪ ವಿಶೇಷವಾದ ಪದವನ್ನ ಏನು ಇಟ್ಟಿದಾರೆ ಅದಕ್ಕೆ. ಹೌದಾ? ಲೇಡಿ ಫಿಂಗರ್, ಲೇಡೀಸ್ ಫಿಂಗರ್ ಈ ತರ ಕರೀತಾರೆ. ಹೌದು, ಸ್ತ್ರೀಯರ ಬೆರಳು ರೀತಿಯಲ್ಲಿ ಇರುತ್ತೆ ಅಂತ ಅನ್ಕೊಂಡು. ಹೌದಲ್ವಾ? ಹೌದು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಸಂಗತಿ ಏನಂದ್ರೆ, ಬೆಂಡೆಕಾಯಿ ತಿಂತೀವಿ, ಬೇರೆ ಬೇರೆ ಕಾಯಿ ತಿಂತೀವಿ, ಕೆಲವೊಂದ್ಸರಿ ಅದ್ರದ್ದು ಆಳವಾದ ಸಂಗತಿಯನ್ನು ನೋಡಕ್ ಹೋಗೋದಿಲ್ಲ. ಬೆಂಡೆಕಾಯಿ ಒಳಗಡೆ ಎಷ್ಟು ಸಾಲುಗಳಲ್ಲಿ ಬೀಜ ಇರ್ತಾವ ಅಂತ ಹೇಳ್ಬೋದಾ? ನಾಲ್ಕು ಸಾಲು ಸರ್. ಅಬ್ಬಬ್ಬ, ನಾಲ್ಕು ಸಾಲು ಅಂತ ಹೆಂಗ್ ಬೇಗ ಹೇಳ್ಬಿಟ್ರಿ? ಇನ್ನೊಂದ್ಸಾರಿ ನೋಡಿ ಚಂದ್ರು, ಇನ್ನೊಂದ್ಸಾರಿ ನೀವು ಕೊಯ್ಯುವಾಗ ನೋಡಿ, ನಾಲ್ಕು ಇಲ್ಲ ವ್ಯತ್ಯಾಸ ಹೇಳಿದ್ರಿ. ಮೂರು ಸರಿಯಾದ ಉತ್ತರ ಅಲ್ಲ. ಓ, ಐದು ಏರಿಸಿದ್ರಿ. ಎಳ್ಳಂತೂ ಅಲ್ಲ ಅಂತ ಗೊತ್ತಿದೆ ನಿಮ್ಗೆ, ಅದಕ್ಕೆ ಐದು ಅಂತ ಏರಿಸಿದ್ರಿ. ಐದು ಸರಿಯಾದ ಉತ್ತರ. ನಾಲ್ಕು ಇರ್ತದೆ ಸರ್. ಅಪರೂಪ ಅಪರೂಪ. ಮೂರು ಇರ್ತದೆ. ಐದೇ ಬಹಳ ಸ್ವಾಭಾವಿಕವಾಗಿ ಬೆಳೆದಿರುವ ಬೆಂಡೆಕಾಯಲ್ಲಿ ಐದು ಸಾಲುಗಳಲ್ಲಿ ಬೀಜ ಬಹಳ ಚೆನ್ನಾಗಿ. ಅದು ಸ್ಟ್ರಾಂಗ್ ಅದ, ಕಾಯಿ ದಪ್ಪ ಇದ್ರೆ ತಗೊಳ್ಳಲ್ಲ ಸರ್. ಇಲ್ಲ ಇಲ್ಲ, ಐದು ಸಾಲಿನಲ್ಲಿ ಇರೋದೇ ಕಾಯಿಗಳು ಹೆಚ್ಚು ಸಿಗ್ತಾವ ನಿಮ್ಗೆ ಗರಿಷ್ಠ ಸಂಖ್ಯೆಯಲ್ಲಿ. ನೀವು ದೊಡ್ಡ ಕಾಯಲ್ಲಿ ಐದು ಸಾಲು ಇರುತ್ತೆ ಅಂತ ಅನ್ಕೊಳ್ಳೋದೇನಿಲ್ಲ. ಸಾಧಾರಣವಾಗಿ ಸಣ್ಣ ಕಾಯಲ್ಲೂ ತೆಳ್ಳನ್ ಕಾಯಲ್ಲೂ ಐದು ಸಾಲಲ್ಲಿ ಇರ್ತವೆ. ನೀವು ನೋಡಿ ನೋಡಿ, ಸುಮ್ನೆ ಒಂದು ಕಾಲ್ ಕೆಜಿ ಅರ್ಧ ಕೆಜಿ ನೀವು ತಗೊಂಬಂದು ಕೊಯ್ತಾ ಗಮನಿಸಿದ್ರೆ ಅದು ಹಾಕಿದ್ರು ನಾವು ಗಮನಿಸೋದಿಲ್ಲ ಎಷ್ಟೋ ಸಾರಿ ಅಲ್ವಾ. ಹೌದು, ಒಳ್ಳೇದು ಚಂದ್ರು, ನಮಸ್ಕಾರ. ಆಗ್ಲಿ, ನಮಸ್ಕಾರ. ಕೇಳಿದ್ರೆ ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೇದು, ಲೋಳೆಳು ಇದ್ರೂ ಸೇವನೆ ಆರೋಗ್ಯಕ್ಕೆ ಏನೇನು ಅನುಕೂಲ ಅಂತ ಅನ್ಕೊಂಡು ನೀವು ಗಮನಿಸ್ತೀರಾ? ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು ಹೇಳಿ, ಯಾರು ತಾವು ಹೇಳಿ ತಮ್ಮ ಹೆಸರು? ಇಂಫಾನ್ ಅಂತ ಸರ್. ಇಂಫಾನ? ಎಲ್ಲಿಂದ ಇಂಫಾನ್? ಎಲ್ಲಿಂದ? ಹಲೋ, ಎಲ್ಲಿಂದ ಇಂಫಾನ್? ಮರಗೋಡಿಂದ ಸರ್. ಮರಗೋಡಿ ತಾಲೂಕು. ಹಾ ಹಾ, ಏನ್ ಮಾಡ್ತೀರಿ ಇಂಫಾನ್? ನಾನು ಇಂಪನ್. ಇಂಪನ್ ಸರ್? ಇಂಪನ್. ಸೆಕೆಂಡ್ ಪಿಯು ಓದ್ತಿದ್ದೀನಿ. ಇಂಪನ? ಇಂಪನನ ಇಂಪನ್? ಐ ಎಂ ಪಿ ಎನ್. ಇಂಪನ್. ಇಂಪಮ್ಮ? ಇಂಪನ್. ಹಾ, ಎನ್? ಹಾ, ಎನ್. ಓಹೋ, ಇಂಪನ್. ಸೆಕೆಂಡ್ ಪಿಯು ಓದ್ತಿದ್ದೀನಿ ಸರ್. ಹೌದಾ, ಸೆಕೆಂಡ್ ಪಿಯು ಸಿ. ಮತ್ತೆ ಕೃಷಿ ಕೆಲಸ ಮಾಡ್ತೀರಿ ಅಲ್ವಾ? ಕೃಷಿ ತಂದೆ ಜೊತೆ ತೋಟಕ್ಕೆಲ್ಲ ಹೋಗಿ ಕೆಲಸ ಮಾಡ್ತಿರ್ತೀವಿ. ಹೌದಾ? ಏನ್ ಕೆಲಸ ಮಾಡ್ತೀರಿ? ತೋಟದಲ್ಲಿ ಕಾಫಿ ಕೊಯ್ಯಕ್ ಹೋಗ್ತೀವಿ. ಆಮೇಲೆ ಎರ್ತೆ ಎಲ್ಲ ಮಾಡಕ್ಕೆ, ಪೊಂಗರೆ ಮರ ಕಡಿಯೋದಕ್ಕೆ ಅಲ್ವಾ? ಗದ್ದೆ ಮಾಡಿದ್ವಿ ಚೂರು. ಈ ಟೈಮಲ್ಲಿ ಕಳೆ ತೆಗಿತಾರಲ್ಲ ಸರ್, ಹಾಗೆ ಕಳೆಗೆಲ್ಲ ಹೋಗ್ತೀವಿ. ಓಕೆ. ಈಗೆಲ್ಲ ಕಂಪ್ಯೂಟರ್ಗಳು ಎಷ್ಟೋ ಕಡೆಗೆ ಒಂಥರ ಸಾಮಾನ್ಯ ಆಗ್ಬಿಡ್ದವಲ್ವಾ? ಹೌದು ಸರ್. ಹೌದು, ಕಂಪ್ಯೂಟರ್ಗಳನ್ನ ಹಳ್ಳಿಗಳಲ್ಲೂ ಬಳಕೆ ಮಾಡಲಾಗ್ತಾ ಇದೆ, ಮೊಬೈಲ್ಗಳಂತೂ ಬಹಳ ಸಹಜವಾಗಿ ಉಪಯೋಗ ಆಗ್ತದವೆ. ಕಂಪ್ಯೂಟರ್ಗಳ ಜೊತೆಗೆ ಸಿಪಿಯು ಅಂತ ಹೇಳ್ತಾರಲ್ಲ, ಏನದು ಸಿಪಿಯು? ಸಿಪಿಯು ಕಂಪ್ಯೂಟರ್ ಸಿಪಿಯು ಉಪಯೋಗಿಸ್ತಾರೆ. ಸಿಪಿಯು ಫುಲ್ ಫಾರ್ಮ್? ಫುಲ್ ಫಾರ್ಮ್ ಗೊತ್ತಿಲ್ಲ ಸರ್. ಹೌದಾ, ನೋಡಿ ಒಂದ್ಸಾರಿ ಯೋಚನೆ ಮಾಡಿ, ಯೋಚನೆ ಮಾಡಿ. ನಿಮಗೆ ನೀವು ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಅದು ಗೊತ್ತಾಗ್ಬೋದು ಅಂತ ಅನ್ಕೊಂಡ್ವಿ. ಕಂಪ್ಯೂಟರ್ದು ಅಷ್ಟು ಟಚ್ ಇಲ್ವಾ? ಇಲ್ಲ ಸರ್. ಓಕೆ ಓಕೆ, ಹಾಗಾದ್ರೆ ಉತ್ತರ ಬೇರೆಯವ್ರಿಗೂ ಕಷ್ಟ ಆಗ್ಬೋದು, ರೈತರಿಗೆ ಇನ್ನೂ ಕಷ್ಟ ಆಗ್ಬೋದು. ಯಾಕಂದ್ರೆ ಕಂಪ್ಯೂಟರ್ಗಳನ್ನ ಹಿಡ್ಕೊಂಡು ಅವರು ಕೆಲಸ ಮಾಡಿದವರಲ್ಲ ಅಲ್ವಾ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅನ್ಕೊಂಡು ಕರೆಯೋದಿದೆ. ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹೌದು ಹೌದು. ಓಕೆ ಆಗಲಿ, ಇನ್ಫರ್ನ್ ಒಳ್ಳೇದಾಗಲಿ, ನಮಸ್ಕಾರ. ಓಕೆ, ಕೇಳಿದ್ರೆ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಸಂಪರ್ಕ ಮಾಡಿ ಮಾತನಾಡಿ, 2286 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹಾಗೆ ಅನುಭವಿ ರೈತರು ಮಹಿಳೆಯರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬಹುದು. ನಮಸ್ಕಾರ, ಮಾತಾಡಿ. ಯಾರು ತಾವು ಹೇಳಿ, ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಕೇಳಿದ್ರೆ ಬರೋ ದಿನಗಳಲ್ಲಿ ಕಿಸಾನ್ ವಾಣಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಪ್ರಸಾರವಾಗ್ತವೆ, ಸಿದ್ಧತೆ ಮಾಡಿಕೊಂಡಿದ್ವಿ. ಆಲಿಸ್ತಾ ಇರಿ. ಹೇಳಿದ್ವಿ ಗುರುವಾರದ್ದು ಕಡ್ಲಿಪೇಟೆಯ ರೇಣುಕಾ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ತಾವ್ಯಾರು ಮಾತಾಡಿ? ಹಲೋ. ಹಾ, ತಮ್ಮ ಹೆಸರು? ಹಲೋ. ಹಾ, ತಮ್ಮ ಹೆಸರು ಹೇಳಿ. ಮಾ ಕೇಳಿಸ್ತಾ ಇಲ್ಲ. ನಿಮ್ಮ ಹೆಸರು ಹೇಳಿ. ಹಲೋ ಅನ್ನೋದಕ್ಕಿಂತ ನಿಮ್ಮ ಹೆಸರು ಹೇಳಿ. ರೇಷ್ಮಾ. ರೇಷ್ಮಾ ಎಲ್ಲಿಂದ? ದಾಳಿಬೀಡು. ಹಾ ಹಾ, ಏನ್ ಮಾಡ್ತೀರಿ ರೇಷ್ಮಾ? ನಾವು ಮನೆಯಲ್ಲೇ ಇರೋದು. ಹೌದಾ, ಅಲ್ಲ ರೈತರ ಏನು ಮನೆಯಲ್ಲೇ ಇರೋದು? ಎಲ್ಲರೂ ಮನೆಯಲ್ಲಿ ಇರ್ತೀವಿ. ಹೌದಾ, ಬಹಳ ಜನ ಮನೆಯಲ್ಲಿ ಇರೋದು ಅಂತ ಹೇಳ್ಬಿಡ್ತಾರೆ, ಆದ್ರೆ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಲ್ವಾ? ಹೌದು, ಆ ಪದಕ್ಕಿಂತ ನಾವು ಕೃಷಿಕರು ಅಂತ ಅಭಿಮಾನದಿಂದ ಹೇಳಿ. ನಾವು ರೈತರು ಜಮೀನ್ ಕೆಲಸ ಮಾಡ್ತೀವಿ, ತೋಟದ ಕೆಲಸ ಮಾಡ್ತೀವಿ ಅಂತ ಹೇಳಿ ತಪ್ಪೇನಿಲ್ಲ ಅಲ್ವಾ? ಹೌದು, ರೈತಾಪಿ ಮಂದಿ ನಾಡಿಗೆ ಅನ್ನ ಕೊಡೋರಮ್ಮ ನೀವೆಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜದ ಒಳಿತಿಗೆ ಕೆಲಸ ಮಾಡೋರು ನೀವೆಲ್ಲ ಅಲ್ವಾ? ಹೌದು. ರೇಷ್ಮೆ ಅವರು ಎಷ್ಟು ತೋಟ ಇದೆ, ಜಮೀನ್ ಇದೆ? 3 ಎಕರೆ ಇದೆ ಸರ್. ಏನೇನ್ ಬೆಳಿತೀರಿ? ಕಾಫಿ. ಹಾ, ಕಾಫಿ. ಆಮೇಲೆ ಗದ್ದೆ ಮಾಡ್ತೀವಿ. ಗದ್ದೆ ಎಷ್ಟು ಎಕರೆ ಅಲ್ಲಿ? ಎಷ್ಟು ಎಕರೆ ಗದ್ದೆ? ಗದ್ದೆ ಅಷ್ಟು ಗೊತ್ತಿಲ್ಲ, ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ. ಓಹೋ, ಯಾಕೆ? ಒಂದು 10-12 ಕ್ವಿಂಟಲ್ ಎಲ್ಲ ಭತ್ತ ಬೆಳಿತೀವಿ. ಹೌದಾ? ಹಾ ಹಾ. ಆಮೇಲೆ ಕಾಫಿ ತೋಟ ಅದೆಲ್ಲ ಎಷ್ಟಿದೆ? 3 ಎಕರೆ ಇದೆ. ಕಾಫಿ ತೋಟ ಎಲ್ಲದೂ ಸೇರಿ, ಗದ್ದೆನೂ ಸೇರಿ ಹೇಳ್ತೀರಾ ಅಥವಾ ಕಾಫಿ ತೋಟ ಮಾತ್ರ ಹೇಳ್ತೀರಾ? ಕಾಫಿ ತೋಟ ಅಷ್ಟಿದೆ, ಗದ್ದೆ ಅದೇ ಎಷ್ಟಿದೆ ಅಂತ ಗೊತ್ತಿಲ್ಲ. ಕೇಳಿ ಕೇಳಿ, ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ಮಾವ, ಅತ್ತೆ, ಮಕ್ಕಳಿಬ್ರು ಇದ್ದಾರೆ, ಗಂಡ ಇದ್ದಾರೆ. ಕೇಳಿ, ಎಲ್ಲದನ್ನು ಗಮನಿಸ್ತಾ ಇರ್ಬೇಕು. ಈ ಸರ್ವೆ ನಂಬರ್ ಕೆಲವೊಂದು ಸಂದರ್ಭದಲ್ಲಿ ಅನುಕೂಲಕ್ಕೆ ಬರುತ್ತೆ. ಹಲೋ, ಸರ್ವೆ ನಂಬರ್, ಸರ್ವೆ ನಂಬರ್ ಕೇಳಿಸ್ತಾ ಇಲ್ಲ ಅಂದ್ರೆ ನಾವು ಮಾತಾಡೋದು ಸೂಕ್ತನಾ? ಸರ್ವೆ ಸರ್ವೆ ನಂಬರ್ ಉಪಯೋಗಕ್ಕೆ ಬರುತ್ತೆ, ಅದನ್ನೆಲ್ಲ ತಿಳ್ಕೊಂಡಿದ್ರೆ ತಪ್ಪೇನಿಲ್ಲ. ಹೌದು ಹೌದು, ಕೇಳಿ ಕೇಳಿ. ಆಮೇಲೆ ಪ್ರಶ್ನೆ ತಮಗೆಮ್ಮ, ವರ್ಷದಲ್ಲಿ 2 ಸಾರಿ ಹಣ್ಣು ಕೊಡುವ ವೃಕ್ಷಗಳು ಯಾವ್ಯಾವ ಅಂತ ಹೇಳ್ಬೋದಾ? ವರ್ಷದಲ್ಲಿ 2 ಸಾರಿ ಹಣ್ಣು ಕೊಡುವ ವೃಕ್ಷಗಳು? ಸೀಬೆ. ಸೀಬೆ ಸರಿಯಾಗಿ ಹೇಳಿದ್ರಿ. ಆಮೇಲೆ ನೋಡಿ, ಯಾವ್ದು? ಕಿತ್ತಳೆ. ಕಿತ್ತಳೆ, ಹೌದು. ಸಪೋಟ, ಸಪೋಟ, ಬಟರ್ ಫ್ರೂಟ್, ಬಟರ್ ಫ್ರೂಟ್ ಕೊಡ್ತೇವೆ. ಆಮೇಲೆ ಹತ್ತಿ ಹಣ್ಣು, ಹತ್ತಿ ಹಣ್ಣು, ಅಂಜೂರ ಹಣ್ಣು, ಅಂಜೂರ ಹಣ್ಣು, ಹೌದು. ಹೀಗೆ ಹುಡುಕಿ ಅಂತ ಹೋದ್ರೆ ಒಂದ್ 8-10 ರೀತಿಯ ವೃಕ್ಷಗಳು ವರ್ಷದಲ್ಲಿ 2 ಸಾರಿ ಹಣ್ಣು ಕೊಡ್ತಾವಲ್ವಾ? ಹೌದು ಹೌದು ಹೌದು. ಒಳ್ಳೇದಾಗ್ಲಮ್ಮ, ಧನ್ಯವಾದ, ನಮಸ್ಕಾರಮ್ಮ. ಕೇಳಿದ್ರೆ ಇನ್ನು ಒಬ್ಬರಿಬ್ಬರನ್ನ ಮಾತಾಡಿಸ್ಬೋದು, ನೋಡೋಣ. ನಿಮ್ಮ ಅನುಭವ, ನಿಮ್ಮ ಹಿನ್ನೆಲೆಯನ್ನು ಗಮನಿಸಿಕೊಂಡು ನಮ್ಮ ಪ್ರಸಾರಕ್ಕೂ ಅನುಭವಗಳನ್ನು ಧ್ವನಿ ವ್ಯತ್ಯಾಸ ಆಯಿತು, ಕಡಿತವಾಯಿತು ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ, ಕಡಿತವಾಗ್ತಾ. ನಮಸ್ಕಾರ, ಮಾತಾಡಿ, ಹೇಳಿ, ತಮ್ಮ ಹೆಸರು ಹೇಳಿ. ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ನಮ್ಮ ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಅರುಣ್ ಅಂತ. ಅರುಣ್ ಅವರು ಎಲ್ಲಿಂದ ಸ್ವಾಮಿ? ಸರ್, ನಾನು ಚೆತ್ತಿ ಮನೆಯಿಂದ. ಏನ್ ಮಾಡ್ತೀರಿ ಅರುಣ್? ಒಂದು ಪ್ರಶ್ನೆ ಕೇಳಿದ್ರೆ, ಈಗ ಗೇರು ಬೀಜವನ್ನು ತಿನ್ನುವ ಹಾಗೆ ಸಿಪ್ಪೆ ತೆಗೆದೇ ತಿಂತಾರೆ ಅಂತ ಹೇಳ್ಬಿಟ್ಟು, ದಯವಿಟ್ಟು ಅದೊಂದು ಉತ್ತರ ಕೊಡಿ ಸರ್. ಅದ ನೀವು ಕೇಳಿಲ್ವಾ? ಮೊಳಕೆ ಬರೆಸಿ ತಿಂದ್ರೆ ಬಹಳ ರುಚಿಯಾಗಿರುತ್ತೆ ಅಂತ ಪ್ರಸ್ತಾಪ ಆಯ್ತಲ್ಲ. ಹೌದೌದು, ನಿಜ. ನಾನು ಕೃಷಿಕಲ್ಲ, ಆದ್ರೂ ನಾನು ಬೇರೆ ಒಂದು ವ್ಯವಹಾರ ಮಾಡ್ಕೊಂಡಿದ್ದೀನಿ. ಓಹೋ, ಅದೇ ಕುತೂಹಲದಿಂದ ಕೇಳಿದ್ರಿ. ಮೊಳಕೆ ಬರೆಸಿ ಮೊಳಕೆ ಕಾಳನ್ನು ತಿಂತೀವಲ್ಲ, ಹಾಗೆ ತಿಂದ್ರೆ ಒಳ್ಳೆ ರುಚಿಯಾಗಿರುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ. ಒಳ್ಳೇದು ಒಳ್ಳೇದು. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಪ್ರತಿ ಮಂಗಳವಾರ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಮಾತಾಡಿ, ಹೇಳಿ, ತಮ್ಮ ಹೆಸರು ಹೇಳಿ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು, ನಿಮ್ಮ ಹೆಸರು ಏನಂದೆ? ನಿಮ್ಮ ಹೆಸರು ಏನು? ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ತಮ್ಮ ಹೆಸರು ಏನು ಅಂತಂದೆ? ವೆಂಕಟೇಶ್ ಅವರು. ಅಲ್ಲಿ ಏನಾದರೂ ಬೇರೆ ರೇಡಿಯೋ ಹಾಕಿದಿರಾ ಅಥವಾ ಟಿವಿ ಹಾಕಿದಿರಾ? ಇಲ್ಲ ಸರ್, ರೇಡಿಯೋ ಹಾಕಿದ್ದೆ, ಹಾಕೊಂಡಿದ್ದೆ, ಬಟ್ ಅದು ಸ್ಟಾಪ್ ಮಾಡಿದ್ರು ಸರ್. ಹೌದಾ? ಯಾವ ಯಾವ ನಿಲಯವನ್ನ ಕೇಳ್ತಾ ಇದ್ರಿ ಸರ್? ನಿಮ್ಮ ಇದೇ ಇದೆ. ಹೌದಾ? ಇಲ್ಲ, ಬೇರೆದೇನೋ ಅನೌನ್ಸ್ಮೆಂಟ್ ಬರ್ತಾ ಇತ್ತು, ತೊಂದ್ರೆ ಇಲ್ಲ. ಓಕೆ, ವೆಂಕಟೇಶ್ ಅಣ್ಣ ಎಲ್ಲಿ ಅವ್ರು ತಾವು? ಸರ್, ಬೈಲ್ಕುಪ್ಪೆ ವೆಂಕಟೇಶ್. ಕುಶಾಲ್ ನಗರ. ಓಕೆ, ಮಡ ಹಗ್ಲ ಬೆಳೆದವರು. ಹೌದು ಸರ್, ಮಡ ಹಗ್ಲ. ಹೌದು ಹೌದು ಹೌದು. ಓಕೆ, ತೊಂದಿಲ್ಲ ವೆಂಕಟೇಶ. ಮಡಹಗಲ ಬಗ್ಗೆ ಸಂದರ್ಶನ ಪ್ರಸಾರ ಮಾಡಿದ್ವಿ, ಸುಮಾರು ಜನ ಮಾತಾಡಿದ್ದಾರೆ ತಮ್ಗೆಲ್ವಾ? ಹೌದೌದೌದು. ಇಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಹೊಸಬರಿಗೆ ಮತ್ತೆ ಆಸಕ್ತರಿಗೆ ನೀವು ಒಂದ್ ರೀತಿಯಲ್ಲಿ. ಹೌದಾ? ಓಹ್, ನೋಡಿ ನೋಡಿ, ಅದೇ. ಓಕೆ, ಒಳ್ಳೇದಾಗ್ಲಿ. ವೆಂಕಟೇಶ್ ಅವರು, ತಮಗೊಂದು ಪ್ರಶ್ನೆ. ನೀವು ಮಾತಾಡಿದ್ದು ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಅನ್ಕೊಂಡು ನಾವು ಖುಷಿ ಪಟ್ಟಿದೀವಿ, ಮತ್ತೆ ಬಹಳ ಅಚ್ಚುಕಟ್ಟಾಗಿ ನೀವು ವಿಷಯವನ್ನು ಹಂಚಿಕೊಂಡಿದ್ದೀರಿ ಮಡಾಗಲ ಬಗ್ಗೆ. ಹೌದು, ಈ ಪ್ರಶ್ನೆ ಏನಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ, ಆದರೂ ನೋಡೋಣ. ದೇಶದಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ಬೋದಾ? ಕೃಷಿ ವಿಜ್ಞಾನ ಕೇಂದ್ರ ತಾವು ನೋಡಿದಿರಿ ಅಲ್ವಾ ಗೋಣಿಕೊಪ್ಪದಲ್ಲಿ? ಗೋಣಿಕೊಪ್ಪದಲ್ಲಿ ನೋಡಿದಿರಿ, ಅಲ್ಲಿ ಹೋಗಿ ಬಂದಿದ್ದೀರಿ ಅಲ್ವಾ? ಹೌದು. ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು ಅಂತ ಏನಾದರೂ ಒಂದು ಅಂದಾಜಾಗಿ ಹೇಳ್ಬೋದಾ ನೋಡಿ? ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಒರಿಸ್ಸಾದಲ್ಲಾಗಿರ್ಬೋದು ಅಂತ ಅನ್ಕೋತೀನಿ. ಯಾವಾಗ? ಒರಿಸ್ಸಾ? ಇಲ್ಲ, ಒರಿಸ್ಸಾ ಅಲ್ಲ, ಒರಿಸ್ಸಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟ ಆಗ್ಬೋದು ಅಂತ ಆದರೂ ಕೆಲವೊಂದ್ಸರಿ ಹೇಳೋಕ್ಕಾಗಲ್ಲ, ತಿಳ್ಕೊಂಡಿರ್ತೀರಿ. ಯಾವ ಇಸ್ವಿ ಅಂತ ಏನಾದರೂ? ಇಲ್ಲ ಅಲ್ವಾ, ಗೊತ್ತಾಗ್ತಲ್ಲ. ಓಕೆ, ನೋಡೋಣ. ಮುಂದಿನ ಕರೆ ಯಾರು ಮಾತಾಡ್ತಾರೆ ಗಮನಿಸ್ಕೊಂಡು ಉತ್ತರ ತಿಳಿಸ್ತೀವಿ, ಕೇಳ್ತಾ ಇರಿ. ಹಾಂ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕುಶಾಲನಗರದ ವೆಂಕಟೇಶ್ ಅವರು ಚೆನ್ನಾಗಿ ಮಡಹಗಲವನ್ನು ಬೆಳೆದದ್ದನ್ನು ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಕೇಳಿದಿರಿ. ನೀವು ಈ ನಿಟ್ಟಿನಲ್ಲಿ ಕಾರ್ಯಪ್ರಮಾಡಬಹುದು. ನಮಸ್ಕಾರ, ಮಾತಾಡಿ. ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಾಂ, ತಮ್ಮ ಹೆಸರು? ಸ್ವಾಮಿಗೌಡ ಅಂತ. ಸ್ವಾಮಿಗೌಡರು ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಅರಕಿಗೋಡಿಂದ ಸರ್, ಸ್ವಾಮಿಗೌಡ ಅಂತ. ಸ್ವಾಮಿಗೌಡರು ರೇಡಿಯೋ ಸದ್ದು ಕಡಿಮೆ ಮಾಡಿ. ಸರ್, ಯಾತಕ್ಕೆ ಫೋನ್ ಮಾಡಿದ್ಯಾ ಅಂದ್ರೆ ಸರ್, ನಾನು ಜೀವಜಾಲ ಅಂತ ಪುಸ್ತಕ ಓದ್ತಾ ಇದ್ದೀನಿ. ಅದರಲ್ಲಿ ರೈತನ ಮಿತ್ರ ಪಕ್ಷಿಗಳು ಅವುಗಳ ಸಂರಕ್ಷಣೆ ಮೊದಲ ಆದ್ಯತೆ ಆಗ್ಬೇಕು ಅಂತ ಫೋನ್ ಮಾಡಿದೆ ಸರ್. ಹೌದಾ, ಒಳ್ಳೇದು. ಸ್ವಾಮಿಗೌಡರು ಏನ್ ಮಾಡ್ತೀರಿ ತಾವು? ಏನ್ ಮಾಡ್ತೀರಿ ತಾವು? ನಾವು ನೀರಾವರಿ ಇಲಾಖೆ ಸೂಪರ್ವೈಸರ್ ಆಗಿ ಈಗ ರಿಟೈರ್ಡ್ ಆಗ್ಬಿಟ್ಟು ಜಮೀನ್ ಮಾಡಿಸ್ತಾ ಇದೀವಿ ಸರ್, ಒಂದ್ 2 ಎಕರೆ ಜಮೀನಿಗೆ. ಎಲ್ಲಿ? ಇಲ್ಲೇ ಸರ್, ವಿಜಾಪುರ ಅರಣ್ಯ ಅಂತ ಬರುತ್ತೆ. ಅರಕಲಗೂಡಿನಿಂದ ಎಷ್ಟು ದೂರ ಆಗುತ್ತೆ? ಅರಕಲಗೂಡಿನಿಂದ 1.5 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ವಾ, ಅಲ್ಲೆಲ್ಲ ತರಕಾರಿ ಬೆಳೀತಾರಲ್ವಾ? ತರಕಾರಿ ಬೆಳೀತಾರೆ ಸರ್, ಮಾವಿನ ಹಣ್ಣು ಅಂತ ಅಲ್ಲಿ ತರಕಾರಿ ಬೆಳೀತಾರೆ. ತಾವು ಒಂದ್ಸರಿ ಸಂದರ್ಶನ ಮಾಡಿದ್ರಿ ಅವ್ರನ್ನ? ತಾವು ವಾಸ ಎಲ್ಲಿರ್ತೀರಿ ಸ್ವಾಮಿಗೌಡ್ರೆ? ಅರಕಲಗೂಡು ಸರ್, ಕೋಟೆ. ಅರಕಲಗೂಡಿನಿಂದ ಓಡಾಡ್ತೀರಿ ಅಲ್ವಾ? ಹೌದು ಸರ್. ಸ್ವಂತ ಜಮೀನ್ ಇದೆಯಾ ವಿಜಯಪುರ? ಸ್ವಂತ ಇದೆ ಸರ್, 2 ಎಕರೆ ಇದೆ. ನಿವೃತ್ತಿಯ ನಂತರ ಚೆನ್ನಾಗಿ ಏನೋ ಕೈಮುಟ್ಟಿ ಕೆಲಸ ಮಾಡ್ತಾ ಇದೀರಿ ಅಲ್ವಾ? ಹೌದು ಸರ್, ಪರವಾಗಿಲ್ಲ. ಇದೊಂಥರ ಜೀವನ ಅಲ್ವಾ? ಹೌದು ಸರ್. ಹೌದೌದು, ಈ ಪ್ರಶ್ನೆ ಕೇಳ್ತಾ ಇದ್ವಿ ಸ್ವಾಮಿಗೌಡ್ರೆ. ಹೌದು ಸರ್. ದೇಶದಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯ್ತು ಅಂತ ಏನಾದ್ರೂ ಹೇಳ್ಬೋದಾ ನೋಡಿ? ಮಾಹಿತಿ ಇಲ್ಲ ಸರ್, ಗೊತ್ತಾಯ್ತಾ ಇಲ್ಲ. ಓಹೋ, ತಕ್ಷಣ ಹೇಳ್ಬಿಟ್ರಿ, ಜಾರ್ಕೊಂಬಿಟ್ರಿ, ಕಷ್ಟಪಡೋದೆ ಬೇಡ ಅಂತ ಅಲ್ವಾ? 1974ರಲ್ಲಿ ಶುರುವಾಯ್ತು ಪಾಂಡಿಚೇರಿಯಲ್ಲಿ. 1974ರಲ್ಲಿ ಪಾಂಡಿಚೇರಿಯಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಯ್ತು. ಹೌದೌದು. ಜೀವಿ ಜಾಲ ಯಾರದ್ದು ಪುಸ್ತಕ ಸರ್? ಜೀವಿ ಜಾಲ ಅದು ಪುಸ್ತಕ ರೈಟರ್ ಹೆಸರು ಮರ್ತೋಗ್ಬಿಟ್ಟಿದೆ ನನಗೆ, ಬಟ್ ಅದು ಪುಸ್ತಕ ಎಲ್ಲ ಫುಲ್ ಓದ್ದೆ ಸರ್ ನಾನು. ಈಗ ಪಕ್ಷಿ ಸಂಕುಲ ಸುಮಾರು ಹಾಳಾಗೋಗಿದೆ ಅಂತ ಎಲ್ಲ ಅದ್ರಲ್ಲ ಬರ್ದಿದ್ದಾರೆ ಅಲ್ವಾ? ರೈತನ ಮಿತ್ರ ಪಕ್ಷಿ ಅಲ್ವಾ, ಅವುಗಳು ಸಂರಕ್ಷಣೆ ಮಾಡ್ಬೇಕು ಅಂತ ತಾವೊಂದು ಸಲಹೆ ಕೊಟ್ಟು ರೈತರಿಗೆ ಅಪಹರಿಸ್ತಾರೆ ಅಂತ ಹೇಳ್ತೀನಿ ಸರ್. ಅಲ್ಲ, ಪಕ್ಷಿಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ರೈತನಿಗೆ ಬಹಳಷ್ಟು ನೆರವಿಗೆ ಬರ್ತವೆ. ಒಳ್ಳೇದಾಗ್ಲಿ ಸ್ವಾಮಿಗೌಡ್ರೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇನ್ನು ಒಂದು ಕರೆಯನ್ನ ಸ್ವೀಕರಿಸಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಕೊನೆ ಕರೆ ಯಾರದು ನೋಡೋಣ, ಯಾರು ಮಾಡ್ತೀರಿ? 2286-61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೊನೆಯ ಕರೆ ನಿರೀಕ್ಷೆಯಲ್ಲಿದ್ದೀವಿ. ಶ್ರೋತೃಗಳೇ, ಮಾತಾಡಿ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸರಿ. ನಮಸ್ಕಾರ, ಮಾತಾಡಿ. ಯಾರು ತಾವು? ಹಾಂ, ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ. ಹಲೋ. ಹಾ, ನಿಮ್ ಹೆಸರು ಹೇಳಿ ಅಂದ್ರೆ ಹಲೋ ಅಂತೀರಿ. ಹೆಸರು ನಿಮ್ದು? ನೆಟ್ವರ್ಕ್ ಏನೋ ವ್ಯತ್ಯಾಸ ಇದ್ದಂಗೆ ಇದೆ, ನೋಡ್ತೀರಾ? ಕೇಳ್ತಾ ಇದೆಯಾ? ಇಲ್ಲ ಇಲ್ಲ, ಕೇಳಿಸ್ತಾ ಇಲ್ಲ ಅಂದ್ರೆ ನಾವು ಮಾತಾಡೋದು ಪ್ರಯೋಜನ ಆಗಲ್ಲ ಶ್ರೋತೃಗಳೇ. ನೆಟ್ವರ್ಕ್ ಚೆನ್ನಾಗಿರೋ ಜಾಗದಲ್ಲಿ ನೀವು ಕುತ್ಕೊಂಡ್ರೆ ಅಥವಾ ನಿಂತ್ಕೊಂಡ್ರೆ ಇಲ್ಲಿ ನಿಮ್ಮ ಧ್ವನಿ ಚೆನ್ನಾಗಿ ಕೇಳುತ್ತೆ, ಕಾರ್ಯಕ್ರಮ ಆರಾಮಾಗಿ ನಡೆಸ್ಕೊಡ್ಬೋದು. ಇನ್ನು ಒಬ್ರು ಮಾತಾಡ್ಬೋದು ಶ್ರೋತೃಗಳೇ, ಮಾತಾಡಿ. 2286-61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೃಷಿ ಸಿರಿ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಬಿತ್ತರವಾಗ್ತವೆ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ವಿಶೇಷ ಅನುಭವವಿದ್ದರೆ ಉಲ್ಲೇಖ ಮಾಡ್ಬೋದು. ನಮಸ್ಕಾರ, ಮಾತಾಡಿ, ಹೇಳಿ. ಏನಪ್ಪ ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ, ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಇಲ್ಲ ನೋಡಿ, ಮಾತಾಡ್ತಾರೆ ಕೆಲವೊಂದು ಸಾರಿ. ನಮಸ್ಕಾರ, ಯಾರು ತಾವು ಹೇಳಿ, ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ ದೂರವಾಣಿ. ತಮ್ಮ ಹೆಸರು? ಹಲೋ. ಹಾಂ, ತಮ್ಮ ಹೆಸರು? ಹಾಂ ಸರ್, ನಾನು ಅಶೋಕ್ ಅಂತ ಹೇಳಿ ಸರ್. ಅಶೋಕ್ ಅವ್ರು ಎಲ್ಲಿಂದ? ನಾನು ಫ್ರಮ್ ನಿಯರ್ ಪೊನ್ನಂಪೇಟೆ ಕಿರುಗೂರು ಅಂತ ಹೇಳಿ ಒಂದು ವಿಲೇಜ್ ಇದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಓಕೆ. ನಾನು ಬಾರಿ ಟೈಮ್ ಇಂದ ಕೈ ಮಾಡ್ತಾ ಇದ್ದೆ, ಏನೋ ಇವತ್ತು ಕರೆಕ್ಷನ್ ಆಗ್ಬಿಡ್ತು ನಿಮ್ಗೆ. ಹೌದಾ ಅಶೋಕಣ್ಣ, ತಮ್ದು ತೋಟ ಎಷ್ಟಿದೆ, ಜಮೀನು ಎಷ್ಟಿದೆ? ಸರ್ ನನಗೆ ಒಂದು 10 ಎಕರೆ ತೋಟ ಇದೆ, ಕಾಫಿ ಅಂಡ್ ಪೆಪ್ಪರ್, ಇನ್ನು ಸ್ವಲ್ಪ ಏಲಕ್ಕಿ. ನಮ್ಮ ಖರ್ಚಿಗೆ ಆಗುವಷ್ಟು ಆಗುತ್ತೆ. ವೃತ್ತಿಯಲ್ಲಿ ನಾನು ವೈದ್ಯ. ಎಂತ ವೈದ್ಯ? ಫಿಸಿಷಿಯನ್. ಓಹೋ, ಡಾಕ್ಟ್ರೆ ತಮ್ದು ನಂಬರ್ ಕೊಟ್ಬಿಟ್ರೆ ಆಮೇಲೆ ನಾವು ನೀವು ಮಾತಾಡೋಣ, ಕೊಡ್ತೀರಾ? ಸರ್ ನಮ್ಮ ನಂಬರ್ 8989 7133 9309 09. ಕೃಷಿ ಕಾರ್ಯಕ್ರಮಗಳು ಅಲ್ಲ, ಸಮಯ ಸಾಕಾಗ್ತಾ ಇಲ್ಲ, ಮುಂದೆ ಕಾರ್ಯಕ್ರಮ ಪ್ರಸಾರ ಆಗ್ಬೇಕು, ಹಾಗಾಗಿ ನಾವು ನೀವು ಆಮೇಲೆ ಮಾತಾಡೋಣ. ಪ್ಲೀಸ್ ವೆಲ್ಕಮ್ ಸರ್. ಆಗ್ಲಿ, ಧನ್ಯವಾದ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಮುಂದಿನ ಕಾರ್ಯಕ್ರಮದಲ್ಲಿ ಹೇಗೋ ಭೇಟಿ ಮಾಡ್ತೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹೈನುಗಾರಿಕೆ, ಈ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾ ಎಸ್ ಸಿ ಸುರೇಶ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿನೋದ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಇದೊಂದು ಪ್ರಕಟಣೆ. ಮುತ್ತಾರಮುಡಿ ಗ್ರಾಮದ ಬೈಲೆ ದಿವಂಗತ ವೆಂಕಪ್ಪನವರ ಪತ್ನಿ ಸೀತಮ್ಮ ಅವರ ತಿಥಿ ಕರ್ಮಾಂತರವನ್ನು ನಾಳೆ ಆಗಸ್ಟ್ 25ರಂದು ನಡೆಸಲು ತೀರ್ಮಾನಿಸಲಾಗಿತ್ತು. ಕಾರಣಾಂತರಗಳಿಂದ ಇದನ್ನು ಮುಂದೂಡಲಾಗಿದೆ. ಎಲ್ಲರೂ ಇದನ್ನರಿತು ಸಹಕರಿಸುವಂತೆ ಕುಟುಂಬಸ್ಥರು ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಈಗ ನಿಧನ ವಾರ್ತೆ. ವಿರಾಜಪೇಟೆ ಅರಸುನಗರ ನಿವಾಸಿ ಶ್ರೀ ಡಿಜಿಟಲ್ ಸ್ಟುಡಿಯೋ ಮಾಲೀಕರಾದ ಶಿವರಾಮ್ ಅವರ ಪತ್ನಿ ಕವಿತಾ 35 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಕವಿತಾ ಅವರ ಅಂತ್ಯಕ್ರಿಯೆ ನಾಳೆ ಮೈಸೂರು ಜಿಲ್ಲೆ ಬನ್ನೂರು ಬಳಿಯ ಕೊಡಗಳಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಭಾಗಮಂಡಲ ಸಣ್ಣಪುಳಿಕೋಟು ಗ್ರಾಮದ ತಲೆಮಾಣಿ ಕುಯ್ಯಮುಡಿ ಆರ್ ಲಿಂಗಪ್ಪ ಈರಪ್ಪ ಅವರು 88 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗ್ರಹ ಸಣ್ಣಪುಳಿಕೋಟುವಿನ ತಲೆಮಾಣಿಯಲ್ಲಿ ನಡೆಯಲಿದೆ. ಕಂಬಿಬಾಣೆ ಗ್ರಾಮದ ಕೋಟೆಕಲ್ ಮನೆ ದಿವಂಗತ ಭಾರ್ಗ ಅವರ ಮಗ ಕೆಬಿ ಬ್ರಷಿ ಅವರು ತಮ್ಮ 62ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 2:30 ನಿಧನರಾಗಿದ್ದು, ಮೃತರ ಅಂತ್ಯಕ್ರಿಯೆ ನಾಳೆ 25ರಂದು ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗ್ರಹ ಕಂಬಿಬಾಣೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮೂಲತಃ ಗರ್ವಾಲೆ ಕಾರಳನ ಮಾಜಿ ಪಟ್ಟಳಕಾರ ಉಡಿಯಂಡ ಚರ್ಮಣ್ಣ ಸಾಬು 63ನೇ ಬಯತ್ಲು ಇಂದು ಮಜ್ಜನ ಮರಣಪಟ್ಟಿದೆ. ಮಾಜಿ ಪಟ್ಟಳಕಾರ ಉಡಿಯಂಡ ಚರ್ಮಣ್ಣ ಸಾಬು ಅಂಡ್ ಆಕೇರಿ ಕಾರ್ಯ ನಾಳೆ 11 ಗಂಟೆ ಒಳಿಯ ಕುಶಲನಗರ ಕೊಡವ ಸಮಾಜರ ಕ್ಯಾಕುಳತ ನಡಪ. ಮೂರ್ನಾಡ್ ಮುತ್ತಾರಮುಡಿ ಗ್ರಾಮದ ಬ್ಯಾಲೆಮನೆ ದಿವಂಗತ ರಾಜು ಸೋಮಣ್ಣ ಅವರ ಹಿರಿಯ ಪುತ್ರ ಚಂದ್ರಮೋಹನ್ ವಯಸ್ಸು 47 ಇವರು ಇಂದು ಮೈಸೂರಿನಲ್ಲಿ ನಿಧನಾಗಿದ್ದಾರೆ. ಇವರ ಅಂತ್ಯಕ್ರಿಯೆ ಬುಧವಾರ ಮಧ್ಯಾಹ್ನ 12 ಗಂಟೆಯೊಳಗೆ ಮುತ್ತಾರಮುಡಿ ಗ್ರಾಮದ ಸ್ವಗ್ರಹದಲ್ಲಿ ನಡೆಸಲಾಗುವುದು. ಮುತ್ತಾರಮುಡಿ ಗ್ರಾಮದ ಬ್ಯಾಲೆ ಕ್ಷಮಿಸಿ. ಈಗ ಮುಂದಿನ ಕಾರ್ಯಕ್ರಮ. ಇದೀಗ ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರ ಆಕಾಶವಾಣಿ ಮಡಿಕೇರಿ.